ಅಂತಕ್ಕಂಥದ್ದು ನಮಗೆ ಇಲ್ಲಿ ಕೆಲವು ಪ್ರದೇಶಗಳು ಉದಾಹರಣೆಗೆ ಮೂಡುಬಿದಿರೆ ಸೋನ್ಸ್ರಲ್ಲಿ ನೋಡಿರ್ಬೋದು ಮತ್ತು ಆಸ್ಪಾಸಿನ ಕೆಲವು ಗ್ರಾಮಗಳಲ್ಲಿ ಇವತ್ತಿನ ದಿವಸ ಬರ್ಮಾ ಬಿದಿರು ಅಂತಕ್ಕಂಥದ್ದು ತುಂಬಾ ಪ್ರಚಲಿತವಾಗಿರ್ತಕ್ಕಂಥದ್ದು. ಅದು ಮುಳ್ಳಿಲ್ಲದೆ ಇರತಕ್ಕಂಥ ಬಿದಿರು, ತುಂಬಾ 50-60 ಅಡಿ ಎತ್ತರಕ್ಕೆ ಬೆಳೀತಕ್ಕಂಥದ್ದು, ಪೋಲಿಗಾಗಿ ಬೆಳೆಸ್ತಕ್ಕಂಥದ್ದು. ಇದು ಇನ್ನು ನೇಯ್ಗೆಯಲ್ಲೂ ಕೂಡ ಬರುತ್ತೆ ಮತ್ತೆ ಬುಟ್ಟಿ ಎಣಿಸ್ಲಿಕ್ಕೆ ಕೂಡ ಅದನ್ನ ತೆಗೆದು ಮಾಡ್ಲಿಕ್ಕೆ ಕೂಡ ಬರ್ತಾ ಇದೆ. ಸೊ ಇದು ಕೂಡ ಒಂದು ಒಂದು ತಳಿ ಆಗಿರ್ತಕ್ಕಂಥದ್ದು. ಸೊ ಅದೇ ರೀತಿ ಟುಲ್ಡಾ ಬಿದಿರು ಅಂತಕ್ಕಂಥದ್ದು ಕೂಡ ಬಹಳಷ್ಟು ಪ್ರತೀತಿಯನ್ನು ಪಡೆದಿರ್ತಕ್ಕಂಥದ್ದು ಮತ್ತು ವಿಶೇಷ ಗುಣವನ್ನು, ಯಾಕಂದ್ರೆ ಬಹಳ ಗಟ್ಟಿ ಇರತಕ್ಕಂತ ಒಂದು ಬಿದಿರು. ಈ ಬಿದಿರಿನ ತಿರುಳು ಕಾಗದ ತಯಾರಿಕೆಯಲ್ಲಿ ಮತ್ತು ಮರಮಟ್ಟಿನಲ್ಲಿ ಕೂಡ ಉಪಯೋಗಿಸ್ತಕ್ಕಂಥದ್ದು. ಕಳಲೆ ಅಂತಕ್ಕಂಥದ್ದು ನಿಮಗೆ ಬಿದಿರಿನಲ್ಲಿ ಕೇಳಿರ್ಬೋದು, ಅದು ಈ ಬಿದಿರಿನಿಂದ ಸಿಗ್ತದೆ. ಇದನ್ನ ಅಡುಗೆಗೆ ಉಪಯೋಗಿಸ್ತಾರೆ, ತಮಗೆಲ್ಲ ಗೊತ್ತದೆ, ಉಪ್ಪಿನಕಾಯಿ ಹಾಕ್ತಾರೆ. ಈ ರೀತಿ ಇದು ಮುಳ್ಳುರಹಿತ ಒಂದು ಬಿದಿರು ಆಗಿರೋದ್ರಿಂದ ಇದು ತುಂಬಾ ವಿಶೇಷವಾಗಿ ಬೆಳೀತದೆ ನಮ್ಮ ಪ್ರದೇಶದಲ್ಲಿ. ಇದು ತುಂಬಾ ಸೂಕ್ತವಾಗಿ ಕೂಡ ಕಂಡು ಬಂದಿದೆ ಅಂತಕ್ಕಂಥದ್ದನ್ನ ನಾವು ನಮ್ಮ ಗ್ರಾಮಗಳಲ್ಲಿ ಬೆಳೆಸಿ ಅನುಭವ ಪಡ್ಕೊಂಡ ಮೇಲೆ ಈ ಮಾಹಿತಿಯನ್ನು ಹೇಳ್ತಾ ಇದ್ದೇವೆ. ಸಂತೆಕಟ್ಟೆ ಎಬ್ರಿ ಹತ್ರ ನಾವು ಬೆಳೆಸಿ ಇದನ್ನು ಯಶಸ್ಸನ್ನು ಕಂಡಿದ್ದೇವೆ. ಅದೇ ರೀತಿ ಇನ್ನೂ ಒಂದು ಪ್ರಮುಖವಾದ ಒಂದು ಬಿದಿರಿನ ತಳಿ ಅಂತ ಹೇಳಿದ್ರೆ ಆಸ್ಪರ್ ಬಿದಿರು ಅಂತಕ್ಕಂಥದ್ದು. ಆಸ್ಪರ್ ಬಿದಿರು ಕೂಡ ಇದು ಕೂಡ ಗಟ್ಟಿ ಬಿದಿರು ಆಗಿರ್ತಕ್ಕಂಥದ್ದು. ಇದನ್ನು ಕೂಡ ನಮ್ಮ ಅಗರಬತ್ತಿ ಇಂಡಸ್ಟ್ರೀಸ್ ನಲ್ಲಿ ಮತ್ತೆ ಫರ್ನಿಚರ್ ಇಂಡಸ್ಟ್ರಿನಲ್ಲಿ ಕೂಡ ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಇದು ಕೂಡ ಬಹಳಷ್ಟು ಬೆಲೆ ಬಾಳತಕ್ಕಂಥ ಒಂದು ಬಿದಿರು ಆಗಿದೆ. ನೇರವಾಗಿ ಬೆಳೀತಕ್ಕಂಥ ಒಂದು ಒಂದು ಜಾತಿ ಆಗಿರೋದ್ರಿಂದ ಇದನ್ನು ಕೂಡ ಬೆಳಿಬಹುದು. ಒಟ್ಟಾರೆ ಬಿದಿರು ಕೃಷಿ ಮಾಡೋದಾದ್ರೆ ಸಾಧಾರಣ 5 ಮೀಟರ್ x 5 ಮೀಟರ್ ಅಂತರ ಕೊಟ್ಟು 2 ಅಡಿ ಆಳದ ಉದ್ದ ಅಗಲ ಆಳ ಇರತಕ್ಕಂಥ ಘನ ಆಕೃತಿಯ ಹೊಂಡಗಳನ್ನು ತೆಗೆದು 1/4 ಹೊಂಡವನ್ನು ತುಂಬಿಸಲಿಕ್ಕೆ ಮೇಲ್ಮಣ್ಣು ಮತ್ತು ಪುಡಿ ಗೊಬ್ಬರ ಅಟ್ಟಿ ಗೊಬ್ಬರನ ಮಿಕ್ಸ್ ಮಾಡಿ ಸ್ವಲ್ಪ 1 ಸೇರಿನಷ್ಟು ಬೂದಿಯನ್ನು ಬೆರಕೆ ಮಾಡಿ ನಾವು ರೆಡಿಮೇಡ್ ಗಿಡಗಳು ಸಿಗ್ತದೆ ಈಗಾಗಲೇ, ಅದರ ಒಂದು ಕಟ್ಟಿಂಗ್ಸ್ ನ ರೆಡಿ ಮಾಡಿ ಕೊಡ್ತಾರೆ ಪೊನ್ನಂಪೇಟೆ ಮಹಾವಿದ್ಯಾಲಯ ಅಥವಾ ಬೇರೆ ಬೇರೆ ನರ್ಸರಿಗಳಿಂದಲೂ ಕೂಡ ಪಡೆಯಬಹುದು. ಈಗ ರೆಡಿ ಇರತಕ್ಕಂಥ ನರ್ಸರಿ ಬೀಜಗಳನ್ನು ತಂದು ನಾವು ಗಿಡಗಳನ್ನು ತಂದು ನಾಟಿ ಮಾಡಿದ್ರೆ ಸೂಕ್ತವಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಬೇಲಿ ರಕ್ಷಣೆ ಕೂಡ ಕೊಡಬೇಕಾಗತ್ತೆ. ಇದು ಹುಲ್ಲು ಜಾತಿಗಳಾಗಿರೋದ್ರಿಂದ ಜಿಂಕೆಗಳು ಮತ್ತು ಕಾಡು ಪ್ರಾಣಿಗಳಿಂದಲೂ ಕೂಡ ಸ್ವಲ್ಪ 1 ವರ್ಷದ ಕಾಲ ನೀವು ಸಂರಕ್ಷಣೆ ಮಾಡಿ ಅದನ್ನು ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡಿ. ಇದು ಯಾಕಂದ್ರೆ ನಮ್ಮ ಅನುಭವ, ಇಲ್ಲಿ ನಾವು ಸಂತೆಕಟ್ಟೆಯಲ್ಲಿ ಬೆಳೆಸಿದಾಗ ಇದಕ್ಕೆ ತುಂಬಾ ಜಿಂಕೆಗಳು ಮತ್ತು ಕಾಡೆಮ್ಮೆಗಳು ಬಂದು ಎಲ್ಲ ತಿಂದಿರ್ತಕ್ಕಂಥದ್ದು ಗಮನಕ್ಕೆ ಬಂದು ಆನಂತರ ಬೇಲಿ ಕೂಡ ಮಾಡಿರ್ತಕ್ಕಂಥದ್ದು ನಮಗೆ ನೋಡಿದ್ದೇವೆ. ಸೊ ಹಾಗಾಗಿ ಪ್ರಥಮವಾಗಿ ಮಾಡ್ತಕ್ಕಂಥವ್ರು ಇವುಗಳಿಗೆ ಮುಳ್ಳಿನ ಬೇಲಿ ಅಥವಾ ಟೋಟಲ್ ಇಡೀ ಪ್ಲಾಟ್ಗೆ ಬೇಲಿ ಕೊಟ್ಟು ನೀವು ಮಾಡ್ಕೊಳ್ಳೋದು ಒಳ್ಳೇದು. ಅಥವಾ ಖಾಲಿ ಬೇಲಿಯಾಗಿ ನಡ್ತೀವಿ ಅಂದರೆ 3x3 ಮೀಟರ್ಗೆ ಇದನ್ನು ಹತ್ರ ನೆಟ್ಕೊಳ್ಬೇಕು. ಆವಾಗ ಕೂಡ ಹೊಂಡ ಮಾಡಿ ಮಾಮೂಲು ಪದ್ಧತಿಯಲ್ಲಿ ಬೆಳೆಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ವಿಶೇಷವಾಗಿ ನೀರಾವರಿ ಕೊಡುವ ಅಗತ್ಯ ಇಲ್ಲ, ಬೇಕಾದ್ರೆ ಕೊಡಬಹುದು. ಇದ್ದವರು ನೀರಾವರಿ ಅವಶ್ಯಕತೆ ಇರುವವರು ಕೊಟ್ಟರೆ ಭಾರಿ ಒಳ್ಳೇದು, ಚೆನ್ನಾಗಿ ಬರ್ತದೆ. ಒಂದು ವೇಳೆ ಅದು ನಿಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಬೇರೆ ಕೃಷಿಗಳು ಅದಕ್ಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಬಿದಿರು ಕೃಷಿ ಮಾಡಿದೆ ಅಂತ ಇದ್ರೆ ಆದ್ರೆ ಖಂಡಿತ ಇಳಿಜಾರಿಗೆ ಅಡ್ಡಲಾಗಿ ಮೇಲ್ಭಾಗದಲ್ಲಿ ಒಂದು ತೊಟ್ಟಿಲು ಗುಂಡಿ ನಿರ್ಮಿಸಿ ಅದರಲ್ಲಿ ಒಂದು 5 ಅಡಿ ಉದ್ದ ಒಂದು 2 ಅಡಿ ಆಳದ ಗುಂಡಿ ನಿರ್ಮಾಣ ಮಾಡಿ ಆ ಮಣ್ಣನ್ನೆಲ್ಲ ಒಳಮುಖವಾಗಿ ಹಾಕಿ ಅದರಲ್ಲಿ ನೀರು ಬಂದು ನಿಲ್ಲುವಾಗೆ ಮಾಡಿದ್ರೆ ಅದರಲ್ಲಿ ಸಂರಕ್ಷಣೆ ಆಗಿರತಕ್ಕಂಥ ನೀರು ಮಣ್ಣು ಇದಕ್ಕೆ ಬೇಕಾದಷ್ಟು ಬೇಸಿಗೆಗೆ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದು ಪ್ರತಿ ವರ್ಷ ಇದನ್ನ ಸ್ವಲ್ಪ ಆಳ ಮಾಡಿಕೊಂಡು ಅದನ್ನ ಕೆನೆ ಪದರ ತೆಗೆದು ಪುನಃ ನೀರಿಂಗುವಾಗೆ ವ್ಯವಸ್ಥೆ ಮಾಡಿಕೊಟ್ರೆ ಅಂತರ್ಜಲವು ವೃದ್ಧಿ ಆಗುತ್ತೆ ಮತ್ತೆ ಈ ಗಿಡಕ್ಕೂ ಕೂಡ ಬೇಕಾದಷ್ಟು ನೀರು ಸಿಗ್ತದೆ. 4 ವರ್ಷದ ನಂತರ ಇದು ಕಟಾವಿಗೆ ಸಿದ್ಧವಾಗುತ್ತೆ. 4 ವರ್ಷದ ನಂತರ ಪ್ರತಿ ಎಕರೆಯಲ್ಲಿ 80,000 to 1,00,000 ಪ್ರತಿ ವರ್ಷ ನೀವು ಹಾರ್ವೆಸ್ಟ್ ಮಾಡ್ಕೋಬಹುದು. ಅಷ್ಟು 20 ವರ್ಷದವರೆಗೆ ಇದನ್ನ ನಿರಂತರವಾಗಿ ಕಟಾವು ಮುಂದುವರೆಸಿಕೊಂಡು ಹೋಗಬಹುದು. ಈ ಭತ್ತದಲ್ಲಿ ಚಾಪೆನೇಜಿ ತಯಾರಿಕೆ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾಕಂದ್ರೆ ಇದು ಮಾಡ್ಲಿಕ್ಕೆ ಇದ್ರ ಉದ್ದೇಶ ಏನಪ್ಪ ಅಂದ್ರೆ, ಈಗ 1/2 ಎಕರೆ 1/4 ಎಕರೆ ಇರ್ತಕ್ಕಂತ ಜನರು ಅವರು ವಿಶೇಷವಾಗಿ ಕೋಣ ಇಲ್ಲ, ಎರಡನೇದಾಗಿ ಪವರ್ ಟಿಲ್ಲರ್ ಇಲ್ಲ, ಭೂಮಿ ಉಳುಮೆ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಆಗ್ತದೆ. ಆದ್ರೂ ಕೂಡ ಆ ಜಾಗವನ್ನು ಕೃಷಿ ಮಾಡಬೇಕು ಅಂತಕ್ಕಂತ ಹಿನ್ನೆಲೆಯಲ್ಲಿ ಅವರು ಮುಂದಾಗ್ತಾರೆ. ಅವರಿಗೆ ಈ ನೇಜಿ ತಯಾರಿ ಅಂತಕ್ಕಂಥದ್ದು ಬಹಳಷ್ಟು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಮನೆ ಅಂಗಳದಲ್ಲಿ ಟೆರೆಸ್ ಮೇಲೆ ಸುಲಭವಾಗಿ ಮಾಡಬಹುದಾದ ಒಂದು ನೇಜಿ ಅಂದ್ರೆ ಚಾಪೆ ನೇಜಿ. ಚಾಪೆ ನೇಜಿಯನ್ನು ಮಾಡಬೇಕಾಗಿರೋದು 2 ವಿಧಾನದಲ್ಲಿ ಮಾಡಬಹುದು. ಒಂದು ಪ್ಲಾಸ್ಟಿಕ್ ಟ್ರೇಯನ್ನು ಬಳಸಿ ಅಥವಾ ಜರಿಹಾಳೆಯನ್ನು ಕೂಡ ಬಳಸಿ ಕೂಡ ಮಾಡಬಹುದು. ಇದನ್ನು ಮಾಡಬೇಕಂದ್ರೆ ಮುಖ್ಯವಾಗಿ ಸಾಮಗ್ರಿಗಳು ಶುರುವಿಗೆ ನಾವು ರೆಡಿ ಮಾಡ್ಕೊಳ್ಬೇಕು. ಒಂದನೇದಾಗಿ ಪ್ಲಾಸ್ಟಿಕ್ ಟ್ರೇ ಬೇಕು ಅಥವಾ ಜರಿ ಹಾಳೆ ಬೇಕಾಗತ್ತೆ. ಆಮೇಲೆ ಮೊಳಕೆ ಹೊಡೆದ ಬೀಜ ಬೇಕು. ಆನಂತರ ಮಣ್ಣು ಮತ್ತು ಗೊಬ್ಬರವನ್ನು ಎರಡನ್ನು ಕೂಡ ಗಾಳಿಸಿಕೊಂಡು ಇರಬೇಕಾಗುತ್ತೆ. ಗಾಳಿಸಬೇಕು, ಯಾಕಂದ್ರೆ ಕಸ ಕಲ್ಲು ಕಡ್ಡಿಗಳಿದ್ರೆ ಅದು ನಾಟಿ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ನಾಟಿ ಮಾಡ್ತಕ್ಕಂಥ ಮಿಷಿನ್ಗೆ ಮಿಷಿನ್ನ ಏನ್ ನೇಜಿ ತಗೊಳ್ಳುವಂತ ಜಾಗಕ್ಕೆ ಕಲ್ಲು ಅಡ್ಡ ಬಿದ್ರೆ ಸಿಕ್ಕಿದ್ರೆ ಅದು ನೇಜಿ ತಗೊಳ್ಳಿಕ್ ಆಗೋದಿಲ್ಲ. ಅವಾಗ ಗದ್ದೆ ಸಾಲ್ನಲ್ಲಿ ಗ್ಯಾಪ್ ಬರ್ತದೆ. ಸೊ ಅವಾಗ ನಾಟಿ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ಕಲ್ಲು ಕಸ ಕಡ್ಡಿಗಳಿದ್ರೆ ಅದನ್ನ ಮೊದಲೇ ಮಣ್ಣಿನಲ್ಲೇ ಆಗ್ಬೋದು, ಗೊಬ್ಬರದಲ್ಲಿ ಆಗ್ಬೋದು, ಎರಡರಲ್ಲೂ ಕೂಡ ಗಾಳಿಸಿ ಪುಡಿ ಗೊಬ್ಬರ ಪುಡಿ ಮಣ್ಣನ್ನು ಸಮ ಪ್ರಮಾಣದಲ್ಲಿ ಅಂದ್ರೆ ಒಂದು ಬಟ್ಟಿ ಗೊಬ್ಬರ ಹಾಕಿದ್ರೆ ಒಂದು ಬಟ್ಟಿಯಷ್ಟು ಮಣ್ಣು ಹಾಕಿ ಮಿಶ್ರಣ ಮಾಡಿದಂತ ಒಂದು ಏನು ಮಿಶ್ರಣ ಇರ್ತದೆ ಅದನ್ನ ನೀವು ಬಳಸಿದ್ರೆ, ಟ್ರೇ ಪದ್ಧತಿಯಲ್ಲಿ ಬಳಸಿದ್ರೆ ಅಥವಾ ಏನು ಪ್ಲಾಸ್ಟಿಕ್ ಮೇಲೆ ಅರ್ಧ ಇಂಚಿಂದ ಮುಕ್ಕಾಲು ಇಂಚು ದಪ್ಪಕ್ಕೆ ಹರಡಿ, ಅಂದ್ರೆ ಯೂನಿಫಾರ್ಮ್ ಹರಡಬೇಕು. ಕೈಯಲ್ಲಿ ಹರಡಿದ ನಂತರವೂ ಕೂಡ ಒಂದು ರೀಪ್ ತಗೊಂಡು ಒಂದು ಸ್ಕೇಲ್ ತಗೊಂಡು ನೀವು ಎಳೆದ್ರೆ ಲೆವೆಲ್ ಬರ್ತದೆ. ಆ ಮಟ್ಟವನ್ನು ನೀವು ಕಾಪಾಡಿಕೊಳ್ಬೇಕು. ಆ ತರ ಯೂನಿಫಾರ್ಮ್ ಇಡೀ ಒಂದು ಟ್ರೇನಲ್ಲಿ ಅಥವಾ ಪ್ಲಾಸ್ಟಿಕ್ ಹಾಳೆನಲ್ಲಿ, ಅಂದ್ರೆ 1 ಎಕರೆಗೆ ಬೇಕಾದಂತ ನೇಜಿ ಪ್ಲಾಸ್ಟಿಕ್ ಹಾಳೆನಲ್ಲಿ ಮಾಡೋದಾದ್ರೆ 1 ಮೀಟರ್ ಆಗಲ್ಲ, 25 ಮೀಟರ್ ಉದ್ದದ ಒಂದು ಆಯ್ತಾಕಾರದ ಒಂದು ಇದನ್ನ ಮಾಡಿಕೊಂಡು ಆ ನಂತರ ಅದಕ್ಕೆ ಏನು ಬೀಜ ಬೇಕಾದಂತ ಬೀಜ 25 ಕೆಜಿ ಬೀಜವನ್ನು ಮೊಳಕೆ ಬರೆಸಿ, ಅಂದ್ರೆ 36 ಗಂಟೆ ಕಾಲ ನೀರನ್ನ ನೆಲೆಸ್ತೀರಿ, 24 ಗಂಟೆ ಅದನ್ನು ಸೆಕೆಗೆ ಕಟ್ಟಿಟ್ಟಾಗ ಅದು ಚೆನ್ನಾಗಿ ಮೊಳಕೆ ಬರ್ತದೆ. ಮೊಳಕೆ ಬಂದಂತ ಬೀಜವನ್ನು ಈ ಒಂದು ಏನು ನಾವು ಜರಿಹಾಳೆ ಅಥವಾ ಟ್ರೇನಲ್ಲಿ ಏನು ದಪ್ಪಕ್ಕೆ ಹರಡಿರ್ತೀವಿ ಮಣ್ಣು ಹರಡಿದ ನಂತರ ಈ ಮೊಳಕೆ ಬೀಜವನ್ನು ಬಿತ್ತಬೇಕು. ಬಿತ್ತನೆ ಯಾವ ರೀತಿ ಇರಬೇಕಪ್ಪ ಅಂದ್ರೆ ಒಂದ್ರ ಮೇಲೆ ಒಂದು ಬೀಳಬಾರದು, ಒಂದ್ರ ಪಕ್ಕದಲ್ಲಿ ಒಂದು ಇರಬೇಕು, ಮತ್ತೆ ಖಾಲಿ ಬಿಡಬಾರ್ದು, ಎಲ್ಲಿ ಕೂಡ ಜಾಗ ಮಣ್ಣು ಕಾಣ್ತದೆ ಅಂತ ಹೇಳಿ ಇರಬಾರ್ದು. ಕರೆಕ್ಟ್ ಆಗಿ ಒಂದ್ರ ಪಕ್ಕದಲ್ಲಿ ಒಂದು ಕೂರುವಾಗೆ ನಾವು ಬಿತ್ತನೆ ಮಾಡಬೇಕು. ಶುರುವಿಗೆ ಅಂಚಿನಲ್ಲಿ ಬಿತ್ತನೆ ಮಾಡ್ಕೊಳ್ಳಿ, ಮಧ್ಯದಲ್ಲಿ ಆನಂತರ ಬಿತ್ತನೆ ಮಾಡ್ಕೊಳ್ಳಿ. ಟ್ರೇನಲ್ಲಿ ಆಗ್ಬೋದು ಅಥವಾ ನಿಮ್ಮ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಜರಿ ಹಾಳೆ ಮೇಲೆ ಕೂಡ ಮಾಡ್ಕೊಳ್ಬಹುದು. ಮತ್ತೆ ಪ್ಲಾಸ್ಟಿಕ್ ಹಾಳೆ ಮೇಲೆ ಮಾಡಿದಾಗ ಒಂದು ಜಾಗ್ರತೆ ವಹಿಸಬೇಕು, ಪಕ್ಕದಲ್ಲಿ ಪಟ್ಟಿಗಳನ್ನು ಇಡಬೇಕು. ಪಟ್ಟಿ ಮರದ ರೀಪ್ ಇರಬಹುದು ಅಥವಾ ಅಡಿಕೆ ದೆಂಬೆ ಇರಬಹುದು. ಯಾಕಂದ್ರೆ ಇದನ್ನು ಇಡದಿದ್ರೆ ನಿಮ್ಮ ನೀರು ಡೈಲಿ ನೀರು ಹಾಕುವಾಗ ಮಣ್ಣು ತೊಳೆದು ಹೋಗಿ ಅಂಚಿನಲ್ಲಿರ್ತಕ್ಕಂಥ ನೇಜಿ ಬರೀ ಸಪುರ ಬರುತ್ತೆ, ನಿಮಗೆ ನಾಟಿಗೆ ಯೋಗ್ಯವಾಗೋದಿಲ್ಲ. ಅದಕ್ಕೋಸ್ಕರ ಮಣ್ಣು ತೊಳೆದು ಹೋಗಬಾರ್ದು ಅಂತ ಹೇಳಿದ್ರೆ ದಂಡೆ ತರ ಏನಾದರೂ ಒಂದು ರೀಪ್ ಕಟ್ಬಹುದು ಅಥವಾ PVC ಪೈಪ್ ಸಣ್ಣ ಒಂದು 1/4 ಇಂಚು 1/2 ಇಂಚಿನ ಪೈಪ್ ಅನ್ನು ಕೂಡ ನೀವು ಸೈಡಿಗಿಟ್ಟರೆ ಅವಾಗ ಮಣ್ಣು ತೊಳೆದು ಹೋಗೋದಿಲ್ಲ. ಅವಾಗ ಒಂದು ಬೇರ್ ಕೊಟ್ಟು ಅದೆಲ್ಲ ಗಟ್ಟಿ ಆಗೋ ತನಕ ಪೈಪ್ಗಳು ಇರಬೇಕಾಗತ್ತೆ. ಸೊ ಈ ರೀತಿ ಮಾಡಿಕೊಂಡು ಆನಂತರ ಅದು ಬಿತ್ತಿ ಆದ ನಂತರ ಅದಕ್ಕೆ ಮೇಲ್ಭಾಗದಲ್ಲಿ ಸ್ವಲ್ಪ ಎರೆಗೊಬ್ಬರ ಅಥವಾ ಪುಡಿ ಗಾಳಿಸಿದಂಥ ಮಣ್ಣನ್ನು ಸ್ವಲ್ಪ ಬೀಜಕ್ಕೆ ಮುಚ್ಚುವ ಹಾಗೆ ಸ್ವಲ್ಪ ಬಿತ್ತನೆ ಮಾಡಿ ಆನಂತರ ಹುಲ್ಲನ್ನು ಸ್ವಲ್ಪ ಮುಚ್ಚಬೇಕು, ಹುಲ್ಲಿನಿಂದ ಮುಚ್ಚಬೇಕು. ಯಾಕಂದ್ರೆ ಹುಲ್ಲಿನಿಂದ ಮುಚ್ಚಲಿಲ್ಲ ಅಂದರೆ ಪಕ್ಷಿಗಳು ಹೆಗ್ಗಣಗಳು ಬಂದು ಎಲ್ಲ ಕೆದರಿ ಅದೆಲ್ಲ ಹಾಳು ಮಾಡುವ ಸಾಧ್ಯತೆ ಇರ್ತದೆ. ಮತ್ತೆ ನೇರ ಬಿಸಿಲು ಬೀಳೋದ್ರಿಂದಲೂ ಕೂಡ ಅದು ಮೊಳಕೆಗೆ ಪೆಟ್ಟಾಗಿ ಮೊಳಕೆಗೆ ಸಮಸ್ಯೆ ಆಗ್ತದೆ, ಮತ್ತು ವಿರಳವಾಗಿ ಮೊಳಕೆ ಬರುವಂಥದ್ದು ಕೂಡ ನಾವು ಕಂಡಿದ್ದೇವೆ. ಅದಕ್ಕೋಸ್ಕರ ನೆರಳು ಮಾಡುವಂಥದ್ದು ಭತ್ತದ ಹುಲ್ಲಿನಿಂದ ಮಾಡಬಹುದು ಅಥವಾ ಶೇಡ್ ನೆಟ್ನಿಂದ ಕೂಡ ಮಾಡಬಹುದು. ಶೇಡ್ ನೆಟ್ ಹಾಕೋದಾದ್ರೆ ಅದು 3 ದಿವಸದಲ್ಲೇ ಕರೆಕ್ಟಾಗಿ ತೆಗಿಬೇಕು. ತೆಗೆದಿದ್ರೆ ಅದೆಲ್ಲ ಶೇಡ್ ನೆಟ್ಟಿನ ಸಣ್ಣ ಸಣ್ಣ ಏನು ರಂಧ್ರಗಳಿದೆ ಅದ್ರ ಮುಖಾಂತರ ಮೇಲೆ ಬರುತ್ತೆ. ಇನ್ನೂ ಜಾಸ್ತಿ ಆದಾಗಲೂ ಒಂದು 5 ದಿವಸದವರೆಗೂ ತೆಗೆದಿದ್ರೆ ತೆಗೆಯುವಾಗ ನೇಜಿ ಸಮೇತ ಅದು ಕಿತ್ಕೊಂಡು ಬರ್ತದೆ, ಅವಾಗ ನೇಜಿಗೆ ಕೂಡ ಪೆಟ್ಟಾಗ್ತದೆ. ಸೊ ಇದೊಂದು ಜಾಗ್ರತೆ ವಹಿಸ್ಕೊಳ್ಳಿ. ಆಮೇಲೆ ಭತ್ತದ ಹುಲ್ಲು ಹಾಕಿದ್ರೆ 4-5 ದಿವಸಕ್ಕೆ ನೀವು ಕಂಪ್ಲೀಟ್ ಆಗಿ ಏನು ಕಸ ಕಡ್ಡಿಗಳು ಏನು ಇಲ್ದಾಗೆ ತೆಗೆದು ಅದನ್ನ ಬಿಸಿಲಿಗೆ ಬಿಡಬೇಕಾಗತ್ತೆ. ನೀವು ಶುರುವಿಗೆ ತೆಗೆದಾಗ ನಿಮಗೆ ಸ್ವಲ್ಪ ಬಿಳಿ ಬಿಳಿಯಾಗಿ ಕಾಣ್ತದೆ, ದಪ್ಪಕ್ಕೆ ಹರಡಿದ್ರೆ ಹುಲ್ಲು ದಪ್ಪಕ್ಕಾಗಿದ್ರೆ ತೆಳು ಇದ್ದಲ್ಲಿಗೆ ಏನು ತೊಂದರೆ ಆಗೋದಿಲ್ಲ. ಆನಂತರ ಇದು 1-5 ದಿವಸ ಆದಮೇಲೆ ಇದನ್ನೆಲ್ಲ ತೆಗೆದ ನಂತರ 2ನೇ ದಿವಸಕ್ಕೆ ಅದು ಫುಲ್ ಹಚ್ಚ ಹಸಿರಾಗತ್ತೆ. ಅದು ನಮ್ಮ ಏನು ಟ್ರೇ ಪದ್ಧತಿಯಲ್ಲಿ ಇದ್ದಿದ್ದರೆ ಅದನ್ನೆಲ್ಲ ವಿರಳವಾಗಿ ಹರಡಿ ನೀವು ಪ್ರತಿ ದಿವಸಕ್ಕೆ 2 ಸರ್ತಿಯಾಗಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ತುಂಬ ನೀರು ಬೇಕಾಗೋದಿಲ್ಲ, 2-3 ಕೊಡಪಾನ 1 ಎಕರೆಗೆ ಸಾಕಾಗ್ತದೆ. ಅದು ಸ್ಪ್ರೇ ಮುಖಾಂತರ ಕೊಡ್ಬೋದು, ಕೈಯಲ್ಲಿ ಚಿಮುಕಿಸ್ಬೋದು, ಅಥವಾ ರೋಸ್ ಕ್ಯಾನಲ್ಲಿ ಸಣ್ಣ ಒಂದು ಜೂಳಿ ತರ ಏನು ಕ್ಯಾನ್ಗೆ ಮುಂದೆ ಅಟ್ಯಾಚ್ ಮಾಡಿರ್ತಾರೆ ಅದರಲ್ಲಿ ಕೊಟ್ಟಾಗ ನಿಮ್ಮ ದೊಡ್ಡ ಹನಿ ಬದಲು ಚಿಕ್ಕ ಹನಿ ಬೀಳ್ತದೆ, ನೇಜಿಗೆ ಯಾವುದೇ ಪೆಟ್ಟಾಗೋದಿಲ್ಲ. ಈ ರೀತಿ ನಾವು ಬಿತ್ತನೆ ಮಾಡಿ ರೆಡಿ ಮಾಡಿರ್ತಕ್ಕಂಥ ನೇಜಿ ಸಾಧಾರಣ 18 ದಿವಸಕ್ಕೆ ನಿಮಗೆ 15-18 ದಿವಸಕ್ಕೆ ಮಿಷಿನ್ ನಾಟಿ ಮಾಡಬಹುದು. ಈಗ ಕೆಲವರು ಮಿಷಿನ್ ಬೇಡ ನನಗೆ ಕೈಯಲ್ಲೇ ನಾಟಿ ಮಾಡ್ತೀವಿ ಅಂದ್ರೂ ಕೂಡ ಖಂಡಿತವಾಗ್ಲೂ ಕೈಯಲ್ಲಿ ಕೂಡ ನಾಟಿ ಮಾಡಬಹುದು. ಕೈಯಲ್ಲಿ ನಾಟಿ ಮಾಡುವವರು ನಿಮ್ಮ ಅಂಗೈನಷ್ಟು ಅಗಲದ ಒಂದು ಏನು ಸೂಡಿ ಕಟ್ಟುವ ಬದಲು ಅಂಗೈನಷ್ಟು ಅಗಲ ಕಿತ್ತು ಅಲ್ಲಲ್ಲಲ್ಲಿ ಇಡೀ ಗದ್ದೆ ತುಂಬ ಹರಡಿ ನಾಟಿ ಮಾಡುವ ಹೆಂಗಸರ ಅದನ್ನ ಕಿತ್ಕೊಂಡು ನಾಟಿ ಮಾಡುವಾಗೆ ವ್ಯವಸ್ಥೆ ಮಾಡಿದ್ರೆ ಇದು ಭತ್ತದ ನೇಜಿ ಸುಲಭವಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿ ತಯಾರಾಗ್ತದೆ.

ಜೀವಾಣು ಗೊಬ್ಬರಗಳನ್ನು ಕೂಡ ಬಳಸಬಹುದು. ಯಾಕಂದ್ರೆ ಜೀವಾಣು ಗೊಬ್ಬರಗಳನ್ನು ಬಳಸೋದ್ರಿಂದಲೂ ಕೂಡ ನಮಗೆ ಮುಂದೆ ಬರ್ತಕ್ಕಂಥ ರೋಗ ರುಜಿನಗಳನ್ನು ಕೂಡ ತಡೆಗಟ್ಟಬಹುದಾಗಿದೆ. ಆರ್ಕೋಮೈಕ್ರೋಬಲ್ ಕನ್ಸರ್ಷಿ ಅಂತಕ್ಕಂಥದ್ನ ಲೀಟರ್ಗೆ 20 ಗ್ರಾಮ್ನಾಗಿ ಬೆರೆಸಿ ಬುಡಕ್ಕೆ ಎರಚುವುದ್ರಿಂದ ಅದಕ್ಕೆ ಬುಡಕೊಳೆ ರೋಗ ಬರ್ತಕ್ಕಂಥದ್ನ ನಾವು ತಡೆಗಟ್ಟಬಹುದು. ಅದೇ ರೀತಿ ಅದಕ್ಕೆ ಬೇಕಾದಷ್ಟು ಪೋಷಕಾಂಶಗಳು ಬೇಕಂತಾಗುವಾಗ ನಾವು ಅಟ್ಟಿ ಗೊಬ್ಬರ ಮಾತ್ರ ಕೊಟ್ಟರೆ ಸಾಕಾಗುವುದಿಲ್ಲ, ಅದಕ್ಕೆ ರಸಾವರಿ ಗೊಬ್ಬರಗಳು ಕೂಡ ಬೇಕಾಗ್ತದೆ. ಮುಖ್ಯವಾಗಿ ಜೀವಾಮೃತ ಮಾಡ್ಕೊಳ್ಳಿ. ನಾವೇನು ಸೆಗಣಿ ಮತ್ತು ಬೆಲ್ಲ ನೀವು ಏನು ಫರ್ಮೆಂಟ್ ಮಾಡಿ ನೀವು ಹಾಕ್ತೀರಿ ಅದ್ರ ಜೊತೆಗೆ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಕಡಲೆ ಹಿಟ್ಟು ಹಾಕಿ ಅದನ್ನ ಹುಳಿ ಬರೆಸಿ ಆನಂತರ ಅದನ್ನು ಡೈಲ್ಯೂಟ್ ಮಾಡಿ ನೀವು ಖಂಡಿತ ಅದು ಜೀವಾಮೃತ ಏನು ಮಾಡುವಂಥ ವಿಧಾನ ಇದೆ ಅದು ಆ ಪ್ರಕಾರ ಮಾಡಿ ಅದನ್ನು ನೀರು ಮಾಡಿ ದ್ರವರೂಪವಾಗಿ ಬುಡಕ್ಕೆ ಕೊಟ್ಟಾಗ ತುಂಬ ಚೆನ್ನಾಗಿ ಗಿಡ ಬೆಳವಣಿಗೆ ಆಗುತ್ತೆ. ಆದರೆ ಜೀವಾಮೃತ ಹಾಕುವಾಗ ಯಾವುದೇ ಕಾರಣಕ್ಕೆ ಗಿಡದ ಮೇಲೆ ಹಾಕಬೇಡಿ, ಗಿಡಕ್ಕೆ ತಾಗಿಸಬೇಡಿ, ಖಾಲಿ ಬುಡಕ್ಕೆ ಮಾತ್ರ ಹಾಕಿ. ಈ ರೀತಿ ಮಾಡೋದ್ರಿಂದ ಈಗ ಗಿಡಕ್ಕೆ ತಾಗಿಸಿದ್ರೆ ಏನಾಗ್ತದೆ ಅಂದರೆ ನಿಮಗೆ ನುಸಿ ಕಾಟ ಜಾಸ್ತಿ ಆಗ್ತದೆ. ಆ ನಂತರ ಈ ಪಾಚಿ ಕೂಡ ಬೆಳೀತದೆ, ಗಿಡಗಳ ಮೇಲೆ ಪಾಚಿ ಕೂಡ ಬೆಳೀತದೆ, ಅದನ್ನು ಮಾಡ್ಕೊಳ್ಳಿ. ಆನಂತರ ಈ ಸುಜಲ ಅಂತಕ್ಕಂಥ ಒಂದು ದ್ರವರೂಪದ ಒಂದು ಗೊಬ್ಬರ ಕೂಡ ಗೊಬ್ಬರದ ಅಂಶ ಸಿಗುತ್ತೆ. ಅದನ್ನು ಲೀಟ್ರಿಗೆ ಒಂದೇ ಮೇಲಾಗಿ ಬೆರಕೆ ಮಾಡಿ ನೀವು ಸಿಂಪರಣೆ ಕೂಡ ಫೋಲಿಯರ್ ಸಿಂಪರಣೆ ಇದೆ ಎಲೆಗಳ ಮುಖಾಂತರ ಸಿಂಪರಣೆ ಮಾಡಿದಾಗ ನೇರವಾಗಿ ಅದಕ್ಕೆ ಗೊಬ್ಬರ ತಕ್ಕೊಂಡು ಹೂ ಬರಲಿಕ್ಕೆ ಮತ್ತು ಗೆಲ್ಲು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಪುಡಿ ಕೂಡ ಸಿಗ್ತದೆ, 94 ಅಂತಕ್ಕಂಥ ಒಂದು ಪುಡಿ ಕೂಡ ಸಿಗುತ್ತೆ. ಅದನ್ನು ಕೂಡ ಲೀಟ್ರಿಗೆ 1 ಗ್ರಾಮ್ನಾಗೆ ನೀವು ಬೆರಕೆ ಮಾಡಿಕೊಂಡು ಅದನ್ನು ಕೂಡ ಸಿಂಪರಣೆ ಮಾಡಬಹುದು. ಈಗ ಕೀಟಗಳು ಬರ್ತದೆ, ಕೀಟಗಳು ಬರೋದಿಲ್ವಾ ಸರ್ ಅಂತ ಹೇಳಿದ್ರೆ ಖಂಡಿತ ನೆಲದಲ್ಲಿ ಮಾಡ್ತಕ್ಕಂಥ ಕೃಷಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಬಹಳ ಬಹಳ ಕಡಿಮೆ ಕೀಟಗಳು ಉಪದ್ರ ಕಡಿಮೆ ಇರ್ತದೆ. ಆದಾಗ್ಯೂ ಸ್ವಲ್ಪ ಕೀಟಗಳು ಇದ್ದೇ ಇರ್ತದೆ. ಅದಕ್ಕೆ ಬಿಳಿ ನೊಣ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಆ ಬಿಳಿ ನೊಣಗಳು ನಿಯಂತ್ರಣ ಮಾಡಲಿಕ್ಕೆ ಅಲ್ಲಲ್ಲಿ ಹಳದಿ ಸ್ಟಿಕ್ಕಿ ಟ್ರಾಪ್ಸ್ ಅಂತ ಸಿಗುತ್ತೆ ನಿಮಗೆ, ಅಂಟಿನ ಇದು ರಟ್ಟುಗಳು, ಅದನ್ನು ನೀವು ಸ್ವಲ್ಪ ಒಂದು ಯಾವುದಾದ್ರೂ ಕೋಲಿಗೆ ಕಟ್ಟಿ ಅದನ್ನು ಗಿಡದ ಪಕ್ಕದಲ್ಲಿ ಒಂದು ಗಿಡದ ಹೈಟಿಗೆ ನೀವು ಇಟ್ಟಾಗ ಅದು ಬಂದು ಕೂತ್ಕೊಳ್ಳುವಾಗ ಮತ್ತೆ ವಾಪಸ್ ಮೇಲೆ ಹೇಳಲಿಕ್ಕಾಗೋದಿಲ್ಲ, ರೆಕ್ಕೆಗಳು ಮತ್ತು ಕಾಲುಗಳು ಅಲ್ಲಿಗೆ ಅದು ಇಟ್ಕೊಳ್ತದೆ. ಈ ರೀತಿ 15 ದಿವಸಕ್ಕೊಮ್ಮೆ ಅಥವಾ ಗಿಡಗಳು ಕೀಟಗಳು ಜಾಸ್ತಿ ಬಂದಾಗೆ ಅದನ್ನು ನೀವು ರಟ್ಟಿನ ಬಲೆಗಳನ್ನು ಚೇಂಜ್ ಮಾಡಿಕೊಂಡು ಅಥವಾ ಅದಕ್ಕೆ ಅದೇ ರಟ್ಟಿನ ಇದಕ್ಕೆ ಗ್ರೀಸನ್ನು ಹಚ್ಚಿ ಪುನಃ ನಾವು ಅದನ್ನೇ ಕೂಡ ಉಪಯೋಗಿಸ್ಬೋದು. ಈ ರೀತಿ ಮಾಡಿ ಕೀಟಗಳ ಒಂದು ಇದನ್ನು ನಿರ್ವಹಣೆ ಮಾಡ್ಕೋಬಹುದು. ಅದರ ಜೊತೆಗೆ ನಿಂಬಿಸಿಡಿನ್ ಅಂತಕ್ಕಂಥ ಒಂದು 10,000 PPM ಇರತಕ್ಕಂಥ ಒಂದು ಕಾನ್ಸಂಟ್ರೇಷನ್ ಇರತಕ್ಕಂಥ ಬೇವಿನ ಎಣ್ಣೆಯನ್ನು ಸಾಧಾರಣ 2 ml/L ನೀರಿಗೆ ಬೆರಕೆ ಮಾಡಿ ಸಿಂಪರಣೆ ಮಾಡೋದ್ರಿಂದ ಹೆಚ್ಚಿನ ಕೀಟಗಳು ಇದರಲ್ಲಿ ಉಪಶಮನ ಆಗ್ತದೆ. ಇಷ್ಟು ಮಾಡೋದ್ರಿಂದ ಖಂಡಿತವಾಗ್ಲೂ ಮನೆಯ ಟೆರೆಸ್ ಮೇಲೆ ಒಳ್ಳೆ ರೀತಿಯ ಉತ್ಪಾದನೆ ತೆಗಿಬಹುದು. ಸಾಧಾರಣ 6 ತಿಂಗಳ ನಂತರ 1 ವರ್ಷ ಆಗುವಾಗ ಖಂಡಿತವಾಗ್ಲೂ 4-5 ಚೆಂಡು ಹೂಗಳು ಖಂಡಿತವಾಗ್ಲೂ ಇದರಲ್ಲಿ ಪಡೀಲಿಕ್ಕೆ ಆಗ್ತದೆ. ಈ ರೀತಿ ಮಾಡೋದ್ರಿಂದ ಕೂಡ ನಾವು ಸ್ವಉದ್ಯೋಗ ಮನೆಯಲ್ಲೇ ಇದ್ದುಕೊಂಡು ಒಂದು ಮನಸ್ಸಿಗೆ ಶಾಂತಿ, ಒಂದು ದೇಹಕ್ಕೆ ಕೆಲಸ, ಆನಂತರ ಆದಾಯ ಕಿಸೆಗೆ ಆದಾಯ ಇಷ್ಟು ಪಡಿಬಹುದು ಅಂತೇಳಿ ಈ ಮೂಲಕ ತಿಳಿಸಲು ಇಚ್ಛೆಪಡ್ತೇನೆ. ಗೇರು ಮರಗಳ ಚಾಟಣೆ ಅಂದ್ರೆ ಪ್ರೂನಿಂಗ್ ಬಹಳ ಬಹಳ ಬಹಳ ಅಗತ್ಯ. ಯಾಕಂದ್ರೆ ಈ ಒಂದು ಮನುಷ್ಯನಿಗೂ ಕೂಡ ಒಂದು ಹೇಗೋ ಹೇಗೋ ವಕ್ರವಾಗಿ ಬೆಳೆದಿದ್ರೆ ಇವನು ಏನ್ ತಿಂದು ಬೆಳೆದಿದ್ದಾನೆ ಮರಿ, ಇವನಿಗೊಂದು ಆಕಾರ ಇಲ್ಲ, ಒಂದು ಎಷ್ಟು ವಿಕಾರವಾಗಿದ್ದಾನೆ ಪುಣ್ಯಾತ್ಮ ಅಂತೇಳಿ ಹೇಳುವಂತ ಕಾಣ್ತೇವೆ. ಅದೇ ರೀತಿ ಗಿಡಗಳು ಕೂಡ ಒಂದು ಒಳ್ಳೆ ಶೇಪ್ ಬೇಕು, ಅದಕ್ಕೊಂದು ಶೇಪ್ ಬೇಕು. ಶೇಪ್ ಇಲ್ಲದಿದ್ರೆ ಖಂಡಿತವಾಗ್ಲೂ ನಮಗೆ ಕೃಷಿಗೆ ನಮ್ಮ ಕೃಷಿ ಮಧ್ಯಾಂತರ ಕೃಷಿ ಮಾಡಲಿಕ್ಕೆ ತುಂಬಾ ತೊಂದರೆ ಆಗುತ್ತೆ. ಮತ್ತು ಅದಕ್ಕೆ ಗಾಳಿ ಬೆಳಕು ಸರಿಯಾಗಿ ಬೀಳದಿದ್ರೆ ಖಂಡಿತವಾಗ್ಲೂ ಕೀಟ ರೋಗಗಳ ಉಪಟಳವು ಕೂಡ ಜಾಸ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ಆಕಾರ ಕೊಡುವಂಥದ್ದು ಬಹಳ ಮುಖ್ಯ. ಅದು ಪ್ರಾರಂಭ ನೀವು ನೆಟ್ಟಾಗ್ಲಿಂದಲೇ ಪ್ರಾರಂಭ ಆಗುತ್ತೆ. ಅಂದ್ರೆ ಈ ವರ್ಷ ಗೇರು ಗಿಡಗಳನ್ನು ನೆಟ್ಟು ಚಿಗುರು ಏನು ಕಸಿ ಕಟ್ಟಿರ್ತಾರ, ಕಸಿ ಕಟ್ಟಿದ ಕೆಳಭಾಗದಲ್ಲಿ ಇರತಕ್ಕಂಥ ಚಿಗುರು ತೆಗಿಬೇಕು. ಯಾಕಂದ್ರೆ ನೀವು ತೆಗೆದಿದ್ರೆ ನಿಮ್ಮ ಕಸಿ ಭಾಗ ಏನು ಮೇಲೆ ನಿಮಗೆ ನಿರೀಕ್ಷೆ ಇರತಕ್ಕಂಥ ಬೆಳೆ ಉತ್ತಮ ಫಸಲು ಕೊಡ್ತಕ್ಕಂಥ ಗೆಲ್ಲು ಏನು ಕಸಿ ಮಾಡಿದ್ರಿ ಅದು ಸಾಯ್ತದೆ. ಅದಕ್ಕೋಸ್ಕರ ಕಸಿ ಕಟ್ಟದ ಕೆಳಭಾಗದಲ್ಲಿ ಇರತಕ್ಕಂಥ ಗೆಲ್ಲನ್ನು ತೆಗಿಬೇಕು ಚಿಗುರು ಬಂದ್ರೆ, ಅದು ಒಂದು. ಎರಡನೇದು ಕಸಿ ಕಟ್ಟಿದ ಮೇಲ್ಭಾಗದಲ್ಲೂ ಕೂಡ ನೆಲದಿಂದ ಸುರುವಿನ ವರ್ಷ 1.5-2 ಅಡಿವರೆಗೂ ಯಾವುದೇ ಗೆಲ್ಲು ಬರದಾಗೆ ಅಡ್ಡ ಗೆಲ್ಲು ಬಂದರೆ ಅದನ್ನು ಸುರುವಿಗೆ ಕತ್ತರಿಸಿ ತೆಗೆದ್ರೆ ಅದು ಆದಷ್ಟು ಸ್ವಲ್ಪ ಎತ್ತರಕ್ಕೆ ನೇರವಾಗಿ ಹೋಗ್ತದೆ. ಆನಂತರ ಬೇಕಾದ್ರೆ ಗೆಲ್ಲು ಬರಲಿ. ಹೀಗೆ ಪ್ರತಿ ವರ್ಷ 1, 2, 3 ಟೋಟಲಿ 3 ವರ್ಷ ಆಗುವಾಗ ಅದು ಸಾಧಾರಣ ಭೂಮಿಯ ನೆಲಭಾಗದಿಂದ ಸಿಂಗಲ್ ಸ್ಟೆಮ್ ಇರಬೇಕಂದ್ರೆ ಸಿಂಗಲ್ ಕಡ್ಡಿ ಛತ್ರಿಯ ಕಡ್ಡಿ ಒಂದಿರುತ್ತಲ್ಲ ಅದೇ ತರ ಒಂದು ಒಂದೇ ಒಂದು ಕಾಂಡದಿಂದ ಹೋಗಿ ಆನಂತರ ಅದರ ಚಿತ್ರೀಯಾಕಾರವಾಗಿ ಬೇರೆ ಬೇರೆ ಗೆಲ್ಲುಗಳು ಬಿಟ್ಕೊಂಡಾಗ ಅದಕ್ಕೆ ಎಲ್ಲಾ ಒಂದು ಭಾಗಗಳಿಂದ ಬಿಸಿಲು ಗಾಳಿ ಸರಿಯಾಗಿ ಆಡೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿ ಸಿಗೋದ್ರಿಂದ ಕೀಟಗಳ ಉಪದ್ರ ಕಡಿಮೆ ಆಗುತ್ತೆ, ನಮಗೆ ಫಸಲು ಚೆನ್ನಾಗಿ ಹಿಡೀಲಿಕ್ಕೆ ಅನುಕೂಲ ಆಗುತ್ತೆ, ಮತ್ತೆ ಇದರಿಂದ ನಮ್ಮ ಖರ್ಚು ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ ಖರ್ಚು ಯಾಕೆ ಕಡಿಮೆ ಆಗ್ತದೆ ಅಂದ್ರೆ ನಾವು ಲೆಕ್ಕಕ್ಕೆ ತಕ್ಕಾಗೆ ನಾವು ಸಿಂಪರಣೆ ಮಾಡ್ತೇವೆ, ಅದಕ್ಕೆ ಸಿಂಪರಣೆ ಎಲ್ಲಾ ಭಾಗಕ್ಕೂ ಎಲ್ಲಾ ಕೀಟಗಳಿಗೂ ಸಿಗದೇ ಇದ್ದಾಗ ಸ್ಪ್ರೇ ಸಿಗದೇ ಇದ್ದಾಗ ಅವುಗಳು ಅಲ್ಲೇ ಅವಿತು ಕೂತ್ಕೊಂಡು ಆನಂತರ ಅವುಗಳ ಜೀವನ ಚಕ್ರ ಮುಂದುವರೆಸಿಕೊಂಡು ಮತ್ತೆ ಉಪದ್ರ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಸರಿಯಾದ ಬೆಳಕು ಗಾಳಿ ಮತ್ತು ನಮಗೆ ಸಿಂಪರಣೆ ದ್ರಾವಣಗಳು ಸಿಂಪರಣೆ ಮಾಡಲಿಕ್ಕೆ ಬೇಕಾದಂತಹ ದ್ರಾವಣಗಳು ಕೂಡ ಎಲ್ಲಾ ಭಾಗಕ್ಕೂ ಮುಟ್ಟುವಾಗಿ ವ್ಯವಸ್ಥೆ ಮಾಡ್ಕೊಳ್ಬೇಕಾಗತ್ತೆ. ಇದು ಬಹಳ ಮುಖ್ಯ. ಮತ್ತು ದೊಡ್ಡ ಮರಗಳನ್ನ ನೀವು ಕಟ್ ಮಾಡುವಾಗ ಅಥವಾ ನೀವು ಅದನ್ನು ಕತ್ತರಿಸುವಾಗ ಪ್ರೂನಿಂಗ್ ಮಾಡುವಾಗ ಅಡ್ಡಾದಿಡ್ಡಿ ಗೆಲ್ಲುಗಳು ಏನ್ ನೆಲಕ್ಕೆ ಹೋಗ್ತಕ್ಕಂಥ ಗೆಲ್ಲುಗಳು ಇದಾವಲ್ಲ ಅವನ್ನು ಕಟ್ ಮಾಡಿದಾಗ ಒಂದು ಮುಂಜಾಗ್ರತೆ, ಒಂದು ಅದಕ್ಕೆ ಸಣ್ಣದಾಗಿ ಒಂದು ಉಪಚಾರ ಮಾಡಬೇಕಾಗತ್ತೆ. ಕತ್ತರಿಸಿದ ಭಾಗಕ್ಕೆ ಬೋರ್ಡ್ ಪೇಸ್ಟ್ ಅಥವಾ ಬ್ಲೈಟಾಕ್ಸ್ ನ ಏನು ದಪ್ಪ ಸುಣ್ಣದ ಪೇಸ್ಟ್ ತರ ಮಾಡಿಕೊಂಡು ಅದನ್ನ ಲೇಪನ ಮಾಡಬೇಕಾಗ್ತದೆ. ಅದು ಲೇಪನ ಮಾಡದೇ ಇದ್ರೆ ಅದು ಸ್ವಲ್ಪ ಇನ್ಫೆಕ್ಷನ್ ಆಗಿ ಆ ಗೆಲ್ಲು ಕೂಡ ಗೆಲ್ಲಿನಿಂದ ಏನು ಅದರ ಒಂದು ಇನ್ಫೆಕ್ಷನ್ ಸ್ಟಾರ್ಟ್ ಆಗಿ ಗಿಡದವರೆಗೂ ಸಾಯುವಂತಹ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಕತ್ತರಿಸಿದ ಭಾಗಕ್ಕೆ ಉಪಚಾರ ಮಾಡೋದಂತ ಬ್ಲೈಟಾಕ್ಸ್ ಅಥವಾ ಬೋರ್ಡ ದ್ರಾವಣದಿಂದ ಉಪಚಾರ ಮಾಡೋದನ್ನು ಮರಿಬಾರದು. ಈ ರೀತಿ ಮಾಡೋದ್ರಿಂದ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಉತ್ಕೃಷ್ಟವಾದ ಬೆಳೆ ತೆಗಿಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಈಗ ಏನಾಗುತ್ತೆ, ಕೆಲವರೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಏನು ಸಹ ಮಾಡೋದಿಲ್ಲ, ಗಿಡ ನೆಟ್ಟಿದ್ದು ಬಿಟ್ಟೇ ಹೋಗಿರ್ತದೆ, ಹಾಗೇ ಬಿಟ್ಟು ಹೋಗಿರ್ತದೆ. ಆನಂತರ ತೆಗಿಲಿಕ್ಕೆ ನೋಡಿದ್ರೆ ಗಜಗಾತ್ರದ ಗೆಲ್ಲುಗಳು ಬೆಳೆದಿರ್ತದೆ, ಮೇಲ್ಭಾಗದಕ್ಕಿಂತ ಜಾಸ್ತಿ ಬಲಿಷ್ಠವಾಗಿ ಕೆಳಗೆ ನೆಲಕ್ಕೆ ಹೋಗಿರ್ತಕ್ಕಂಥ ಗೆಲ್ಲುಗಳು ಇರ್ತದೆ. ಆ ತರ ಗೆಲ್ಲುಗಳು ಇದ್ದಾಗ ನಮಗೆ ಯಾವುದೇ ಕೃಷಿಗಳನ್ನು ಮಾಡ್ಲಿಕ್ಕೆ ಅಂದ್ರೆ ಬುಡ ಬಿಡಿಸ್ಲಿಕ್ಕೆ ಆಗೋದಿಲ್ಲ, ಬುಡಕ್ಕೆ ಗೊಬ್ಬರ ಹಾಕ್ಲಿಕ್ಕೆ ಆಗೋದಿಲ್ಲ, ಬುಡದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ನೋಡ್ಲಿಕ್ಕೆ ಆಗೋದಿಲ್ಲ. ಸ್ಟೆಮ್ ಬೋರರ್ ಅಂತಕ್ಕಂಥದ್ದು ಬಹಳ ಬಹಳ ಇದಕ್ಕೆ ತೊಂದರೆ ಕೊಡ್ತದೆ. ಅದು ಬುಡಭಾಗದಲ್ಲಿ ಸರಿಯಾಗಿ ಗಾಳಿ ಬೆಳಕು ಸಿಗದಿದ್ರೆ ಅದಕ್ಕೆ ಆಶ್ರಯ ತಾಣವಾಗಿ ಮಾರ್ಪಾಡಾಗತ್ತೆ. ಇದು ಬಂದಾಗ ಅದು ಖಂಡಿತ ಇಡೀ ಮರವೇ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಇರ್ತದೆ. ಅದಕ್ಕೋಸ್ಕರ ನಾವು ಸರಿಯಾಗಿ ಗಾಳಿ ಬೆಳಕು ಆಡುವಾಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಪ್ರತಿ ವರ್ಷ ಬೆಳೆದಂತ ತೋಟ ಇರ್ತದಲ್ಲ, ಬೆಳೆದಂತ ತೋಟದಲ್ಲಿ ಅವಶ್ಯಕವಾಗಿ ಸತ್ತಂತ ಗೆಲ್ಲುಗಳನ್ನು ತೆಗಿಬೇಕು. ಅದು ಕೂಡ ಪ್ರೂನಿಂಗ್ ನಲ್ಲಿ ಬರ್ತದೆ. ಪ್ರೂನಿಂಗ್ ನಲ್ಲಿ ಇಲ್ಲಾಂದ್ರೆ ಸತ್ತಂತ ಗೆಲ್ಲು ತೆಗಿಲಿಲ್ಲ ಅಂದ್ರೆ ಅದು ಖಂಡಿತವಾಗ್ಲೂ ಹಿಮ್ಮುಖವಾಗಿ ಸಾಯ್ತಾ ಹೋಗುತ್ತೆ. ಸುಮಾರು ಗೆಲ್ಲುಗಳು ಈ ತರನೇ ಸತ್ತು ಹೋದ್ರೆ ನಮಗೆ ಇಳುವರಿ ಮೇಲೆ ತುಂಬಾ ಪರಿಣಾಮಕಾರಿ ಆಗ್ತದೆ. ಅದಕ್ಕೋಸ್ಕರ ಸತ್ತಂತ ಗೆಲ್ಲುಗಳು ಮತ್ತು ಕೆಲವು ಸತಿ ಕೆಲವು ಗೆಲ್ಲಲ್ಲಿ ಇಳುವರಿನೇ ಬರೋದಿಲ್ಲ, ಅದಕ್ಕೆ ಸ್ವಲ್ಪ ಗಾಯ ಬೇಕಾಗ್ತದೆ. ಅಂದ್ರೆ ತುದಿ ಕತ್ತರಿಸಿದ್ರೆ ನಿಮ್ಗೆ ಹೊಸ ಚಿಗುರು ಬರುತ್ತದೆ. ಪ್ರತಿಯೊಂದು ಮಾವಿನಲ್ಲೇ ಆಗ್ಲಿ ಅಥವಾ ಗೇರುನಲ್ಲೇ ಆಗ್ಲಿ ಹೊಸ ಗಾಯ ಅಂದ್ರೆ ನೀವು ಕತ್ತರಿಸದಿದ್ರೆ ಅದು ಕೆಲವು ಸತಿ ಗೊಡ್ಡು ಬಿದ್ದಾಗ ಆಗಿರುತ್ತೆ. ಮರ ಕತ್ತರಿಸಿದಾಗ ಅದಕ್ಕೆ ಜೀವ ಕೊಟ್ಟು ಆನಂತರ ಹೊಸ ಚಿಗುರು ಬಂದು ಆ ಚಿಗುರು ಜೊತೆಗೆ ಹೂ ಬರುತ್ತೆ, ಹೂವಿನ ನಂತರ ಫಸಲು ಕೂಡ ಬರ್ತದೆ. ಈ ರೀತಿ ಪ್ರತಿ ವರ್ಷವೂ ಕೂಡ ಸ್ವಲ್ಪ ಸ್ವಲ್ಪ ತುದಿರಿಗಳನ್ನು ಕತ್ತರಿಸುವಂತದ್ದು ಬಹಳ ಮುಖ್ಯ. ಹೆಚ್ಚಿನವರು ಹೇಳ್ತಾರೆ, ಸರ್ ನಮ್ಮ ಗೇರಿನಲ್ಲಿ ಈ ವರ್ಷ ಚಿಗುರೇ ಬರಲಿಲ್ಲ, ಹೂವೇ ಆಗ್ಲಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಅವರು ಗೇರ್ ಮರಗಳ ಹತ್ರ ಹೋಗದೇ ಇರೋದು, ಚಾಟಣೆ ಅಥವಾ ಒಂದು ಪ್ರೂನಿಂಗ್ ಮಾಡದೇ ಇರತಕ್ಕಂಥದ್ದು, ಟ್ರೈನಿಂಗ್ ಕೂಡ ಮಾಡ್ತಾ ಇರತಕ್ಕಂಥದ್ದು, ಬೇಕಾದ ಡೈರೆಕ್ಷನ್ ಅಲ್ಲಿ ಹೋಗದೇ ಇರತಕ್ಕಂಥದ್ದು, ಮತ್ತೆ ನೀಳವಾಗಿ ಖಾಲಿ ಎತ್ತರಕ್ಕೆ ಬೆಳೀತಕ್ಕಂಥ ಒಂದು ಮರಗಳನ್ನು ಕೂಡ ಬೆಳೆಸ್ತಕ್ಕಂಥದ್ದು ಇದಕ್ಕೆ ಕಾರಣ ಆಗಿದೆ. ಅದಕ್ಕೋಸ್ಕರ ನೇರವಾಗಿ ಹೋಗ್ತಕ್ಕಂಥ ಗೆಲ್ಲು ಇದ್ರೆ ಅದನ್ನು ಸುರುವಿಗೆ ಒಂದು 5 ಅಡಿ ಆಗುವಾಗ ಅದ್ರ ತುದಿ ಕತ್ತರಿಸಿ ಆ ಅಡ್ಡಕ್ಕೆ ಆಟೋಮೆಟಿಕ್ ಆಗಿ ನೀವು ಏನು ಮಾಡಿದ್ರು ನಿಮಗೆ ಕಾಲಕ್ರಮೇಣದಲ್ಲಿ 15 ದಿವಸ 20 ದಿವಸ 1 ತಿಂಗಳಾಗುವಾಗ ಅಡ್ಡಗೆಲ್ಲುಗಳು ಬರ್ತದೆ. ಆನಂತರ ಉತ್ತಮವಾದ ಆಕಾರ ಪಡೀಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ನಾವು ಚಾಟಣೆ ಬಹಳ ಬಹಳ ಮುಖ್ಯವಾಗಿದೆ ನಮ್ಮ ಗೇರ್ನಲ್ಲಿ ಹೆಚ್ಚು ಇಳುವರಿ ಪಡೀಲಿಕ್ಕೆ. ಪ್ರೋಟ್ರೇ ವಿಧಾನದಲ್ಲಿ ತರಕಾರಿ ಗಿಡಗಳನ್ನು ಬೆಳೆಸುವುದು ಅಂತಕ್ಕಂಥದ್ದು ಒಂದು ವಿಷಯದ ಬಗ್ಗೆ ನಾನು ತಿಳಿಸ್ಕೊಳ್ಳಿಕ್ಕೆ ಇಚ್ಛಪಡ್ತೇನೆ. ಇದರ ಹಿನ್ನೆಲೆ ಹೇಳ್ತೇನೆ, ಇದು ಯಾಕೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಹಿನ್ನೆಲೆ ಹೇಳ್ತೇನೆ. ನಾವು ಆಕ್ಚುಲಿ ಮಟ್ಟುಗುಳ್ಳ ಬೆಳೆಸುವಂತಹ ಪ್ರದೇಶದಲ್ಲಿ ಗಿಡಗಳನ್ನು ನಾವು ಎಲ್ಲಿ ಯಾವ ಗದ್ದೆಯಲ್ಲಿ ನಾವು ಬದನೆ ಕೃಷಿ ಮಾಡ್ತೀವೋ ಅದೇ ಗದ್ದೆಯಲ್ಲಿ ಒಂದು ಅಂಚಿನಲ್ಲಿ ಬದನೆ ಸಸಿ ಅಥವಾ ಅಗೆ ಮಡಿ ರೆಡಿ ಮಾಡಿಕೊಂಡು ನಾವು ನಾಟಿ ಮಾಡ್ತಿತ್ತು. ಅವಾಗ ಏನಾಯ್ತು, ಎಲ್ಲದಕ್ಕೂ ಹೆಚ್ಚಿನ ಒಂದು ಗಿಡಗಳಿಗೆ ಸೊರಗು ರೋಗ ಬರ್ತಕ್ಕಂಥದ್ದು ಕಂಡು ಬಂತು. ಆ ನಂತರ ಅದರ ಹಿನ್ನೆಲೆ ಹುಡ್ಕೊಂಡು ಹೋದಾಗ ನೋಡಿದ್ರೆ ಸೊರಗು ರೋಗ ಅಂತಕ್ಕಂಥದ್ದು ಒಂದು ಜೀವಾಣು. ಆ ಜೀವಾಣು ಎಲ್ಲಿದೆ ಅಂದ್ರೆ ಅದೇ ಗದ್ದೆಯಲ್ಲಿದೆ. ಆ ಗದ್ದೆ ಮಣ್ಣು ಉಪಯೋಗಿಸಿದ್ರಿಂದ ಅದಕ್ಕೆ ನೇರವಾಗಿ ಸಸಿಗೆ ಬಂತು. ಸಸಿ ನಾಟಿ ಮಾಡಿದಾಗ ಸಸಿ ಒಟ್ಟಿಗೆ ಅದು ಎಲ್ಲ ಕಡೆಗೂ ವರ್ಗಾವಣೆ ಆಗಿ ಇಡೀ ರೋಗ ಆ ಗಿಡಗಳಲ್ಲೇ ಉಂಟು ಅಂತಕ್ಕಂಥದ್ದು ಗೊತ್ತಾಯಿತು. ಸೊ ಇದರ ನಿರ್ಮೂಲನೆ ಹೇಗೆ, ಇದನ್ನು ಹೇಗೆ ಹತೋಟಿ ಮಾಡಬಹುದು ಅಂತಕ್ಕಂಥದ್ದು ಯೋಚನೆ ಮಾಡಿದಾಗ ನಾವು ಸಸಿ ಮಡಿಯನ್ನು ಹೊರಗೆ ಮಾಡಬೇಕು ಅಂತಾಯ್ತು. ಹಾಗೆ ಸಸಿ ಮಡಿಯನ್ನು ನಾವು ಏನು ಮಟ್ಟು ಗ್ರಾಮದಲ್ಲಿ ಮಾಡುವ ಬದಲು ಕಟ್ಪಾಡಿಯಿಂದ ಆಚೆಗೆ ಬೇರೆ ಬೇರೆ ಕಡೆ ಮಾಡಿ ತಂದು ನಡುವಂತ ಕೆಲಸ ಕೂಡ ಮುಂದುವರಿತು. ಆದರೆ ಅಲ್ಲಿಯೂ ಕೂಡ ಸಂಪೂರ್ಣವಾಗಿ ನಿರ್ವಹಣೆ ಆಗಲಿಲ್ಲ. ಮತ್ತು ಕೂಡ ಕೀಟಗಳ ಮೊಟ್ಟೆಗಳು ಕೂಡ ಎಲೆಗಳಲ್ಲಿ ಬಂದು ನಮಗೆ ಈ ಕಾಯಿ ಕೊರಕ ಮತ್ತೊಂದು ಬಂದು ನಮ್ಮ ಬದನೆ ಕೃಷಿಗೆ ತೊಂದರೆ ಕೊಡ್ತು. ಅದಕ್ಕೋಸ್ಕರ ಪ್ರೋಟ್ರೇ ವಿಧಾನದಲ್ಲಿ ತರಕಾರಿ ಗಿಡಗಳನ್ನು, ಬದನೆ ಮಾತ್ರ ಅಲ್ಲ, ಬದನೆ ಒಂದು ಉದಾಹರಣೆ ಹೇಳಿದ್ದಷ್ಟೇ, ವಿಧಾನಗಳಿಂದ ತರಕಾರಿ ಸಸಿಗಳನ್ನು ಬೆಳೆಸುವುದರಿಂದ ಉತ್ಕೃಷ್ಟವಾದ ಮತ್ತು ರೋಗರಹಿತವಾದ ಮತ್ತು ಕೀಟರಹಿತವಾದ ಗಿಡಗಳನ್ನು ಪಡೀಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದರ ಒಂದು ವಿಷಯ ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಪ್ರೋಟ್ರೇ ಅಂತ ಒಂದು ಸಿಗುತ್ತೆ ನಿಮಗೆ, ಪ್ಲಾಸ್ಟಿಕ್ನಲ್ಲಿ ಸಿಗುತ್ತೆ, ಸಣ್ಣ ಸಣ್ಣ ಕುಂಡಗಳಿರ್ತದೆ. ಈಗ ನಿಮಗೇನು 1 ಫೀಟ್ ಆಗಲದ, 2.5 ಫೀಟ್ನ ಉದ್ದದ, ಇದರಲ್ಲಿ ಸಾಧಾರಣ 98 ಕುಂಡಗಳು ಬರ್ತಕ್ಕಂಥದ್ದು, ಚಿಕ್ಕ ಚಿಕ್ಕದಾದರೆ, ದೊಡ್ಡದಾದರೆ 50 ಕುಂಡಗಳು, ಈ ರೀತಿ ಸಿಗ್ತಕ್ಕಂಥ ಒಂದು ಟ್ರೇ ಸಿಗ್ತದೆ. ಆ ಟ್ರೇಗೆ ತುಂಬಿಸಲಿಕ್ಕೆ ಮಣ್ಣು ತುಂಬಿಸಿದ್ರೆ ಆಗೋದಿಲ್ಲ. ಮಣ್ಣು ತುಂಬಿಸಿದ್ರೆ ನಿಮಗೆ ಗಿಡ ಕೀಳುವಾಗ, ನಾಟಿ ಮಾಡಲಿಕ್ಕೆ ಕೀಳುವಾಗ ನಿಮಗೆ ಗಿಡ ಕಾಂಡ ಮಾತ್ರ ಬರ್ತದೆ, ಬೇರು ಬರೋದಿಲ್ಲ, ಬೇರು ಸಮೇತ. ಆದರೆ ಇಡೀ ಪ್ರೋಟ್ರೇನಲ್ಲಿ ಏನು ಕುಂಡ ಇದೆ, ಆ ಕುಂಡ ಸಮೇತ ಬರಬೇಕಂದ್ರೆ ಲಘು ತೂಕದ ಗೊಬ್ಬರ ಬೇಕಾಗತ್ತೆ. ಆ ಗೊಬ್ಬರ ಯಾವುದಪ್ಪ ಅಂದ್ರೆ ಕೋಕೋ ಪಿಟ್ ಅಂತ ಹೇಳ್ತಾರೆ, ಅಂದ್ರೆ ತೆಂಗಿನ ಪುಡಿಯಿಂದ ಕಾಂಪೋಸ್ಟ್ ಆಗಿರ್ತಕ್ಕಂಥ ಗೊಬ್ಬರ, ಅದಕ್ಕೆ ತೆಂಗಿನ ಕೋಕೋ ಪಿಟ್ ಅಂತ ಹೇಳ್ತಾರೆ, ತೆಮ್ಶಿ ಗೊಬ್ಬರ ಅಂತ ಹೇಳ್ತಾರೆ. ಅದನ್ನು ಬಳಸಿ ತರಕಾರಿ ಗಿಡಗಳನ್ನು ಬೆಳೆಸಿದ್ದೆ ಆದ್ರೆ ಖಂಡಿತವಾಗ್ಲೂ ಇಡೀ ಬೇರು ಮತ್ತು ಕಾಂಡ ಸಮೇತ ಒಂದು ಕಿತ್ತರೆ ಸುಲಭವಾಗಿ ಬರ್ತದೆ. ಮತ್ತೆ ನೀವು ನೆಟ್ಟು ಕೂಡಲೇ ಏನು ರೂಟ್, ಯಾವಾಗ್ಲೂ ನೋಡಿ, ಬದನೆ ಸಸಿ ಅಥವಾ ಮೆಣಸಿನ ಸಸಿ ನೆಟ್ಟಾಗ, ಟೊಮೆಟೊ ಸಸಿ ಕಿತ್ತು ನೆಟ್ಟಾಗ ಅಲ್ಲಿ ರಿಕವರಿ ಆಗ್ಲಿಕ್ಕೆ ಕನಿಷ್ಠ ಒಂದು 5-6 ದಿವಸನಾದ್ರೂ ಬೇಕಾಗತ್ತೆ. ಇಲ್ಲಾಂದ್ರೆ ಅಲ್ಲೇ ಬಾಡ್ಕೊಂಡೇ ಇರ್ತದೆ, ಅದು ಮತ್ತೆ ಜೀವ ಆಗ್ಬೇಕಂದ್ರೆ ತುಂಬಾ ಲೇಟ್ ಆಗ್ತದೆ. ಆದರೆ ಪ್ರೋಟ್ರೇ ವಿಧಾನದಿಂದ ಬೆಳೆಸಿದಂತ ಗಿಡವನ್ನು ನೀವು ಟ್ರೇನಿಂದ ತೆಗೆದು ನೀವು ಅಲ್ಲಿ ಭೂಮಿಗೆ ಹಾಕಿದ್ರೆ ನಳನಳಿಸ್ತಿರ್ತದೆ, ಮತ್ತೆ ಕೂಡಲೇ ಬೇರು ಹೋಗಿ ಬೆಳವಣಿಗೆ ತುಂಬಾ ಕ್ಷಿಪ್ರಗತಿಯಲ್ಲಿ ನಡೀತಕ್ಕಂಥದ್ದು ನಾವು ನೋಡಿದ್ದೇವೆ. ಅದಕ್ಕೋಸ್ಕರ ಅದರ ಜೊತೆಯಲ್ಲಿ ಇನ್ನೇನು ಮಾಡ್ತೀವಿ ಅಂದರೆ, ಆ ಪ್ರೋಟ್ರೇ ಇಡ್ತಕ್ಕಂಥ ಜಾಗನ ಕಂಪ್ಲೀಟ್ ಆಗಿ ಸೊಳ್ಳೆ ಪರದೆಯಿಂದ ನಾವು ಕವರ್ ಮಾಡ್ತೇವೆ. ಅಂದರೆ 40 ಮೆಶ್ ನೆಟ್ ಅಂತ ಬರುತ್ತೆ, ಅದನ್ನು ಸೊಳ್ಳೆ ಪರದೆ ಮನೆ ಅಂತ ಹೇಳ್ತೀವಿ. ಅದರ ಸೊಳ್ಳೆ ಅಂದರೆ ಸೊಳ್ಳೆ ಪರದೆ ಮನೆ ಥರನೇ ಇರ್ತದೆ, ಆದರೆ ಯಾವುದೇ ಕೀಟಗಳು ಒಳಗೆ ಹೋಗ್ಲಿಕ್ಕಾಗೋದಿಲ್ಲ, ಹೊರಗೆ ಬರಲಿಕ್ಕಾಗೋದಿಲ್ಲ, ಆ ಥರದ ಒಂದು ಸನ್ನಿವೇಶ ಇರ್ತದೆ. ಅದಕ್ಕೋಸ್ಕರ ಈ ಒಂದು ವಿಧಾನದಿಂದ ರೋಗರಹಿತ ಅಂದರೆ ಪ್ರೋಟ್ರೇನಲ್ಲಿ ಏನಾಗುತ್ತೆ ಅಂದರೆ ಅದನ್ನು ಸ್ಟೆರಿಲೈಸ್ಡ್ ಕಂಡೀಷನಲ್ಲಿ ಮಾಡಿರ್ತಾರೆ, ಸ್ಟೆರಿಲೈಸ್ ಮಾಡಿ ಅನಂತರ ಕಂಪೋಸ್ಟ್ ಮಾಡ್ತಾರೆ, ಅದಕ್ಕೂ ಜೀವಾಣುಗಳನ್ನು ಹಾಕಿರ್ತಾರೆ, ಟ್ರೈಕೋಡರ್ಮ ಹಾಕಿರ್ತಾರೆ, ಸೂಡೋಮೋನಸ್ ಹಾಕಿರ್ತಾರೆ, ಈ ಥರದ್ದೆಲ್ಲ ಜೀವಾಣುಗಳು ಹಾಕಿರೋದ್ರಿಂದ ನಿಮಗೆ ರೋಗ ಬರದಾಗೆ ಅವುಗಳು ತಡೆಗಟ್ಟುತ್ತವೆ. ಎರಡನೇದಾಗಿ ಸ್ಟೆರಿಲೈಸ್ ಮಾಡಿ ತಂದಿರೋದ್ರಿಂದ ಮೂಲವಾಗಿರ್ತಕ್ಕಂಥ ರೋಗಾಣುಗಳು ನಿರ್ವಹಣೆ ಆಗ್ತದೆ. ಆಮೇಲೆ ಈ ಸೊಳ್ಳೆ ಪರದೆ ಒಳಗೆ ಮಾಡೋದ್ರಿಂದ ಯಾವುದೇ ಕೀಟಗಳು ಬಂದು ನಮಗೆ ಹಾನಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ವಿಧಾನದಿಂದ ಖಂಡಿತವಾಗ್ಲೂ ಉತ್ಕೃಷ್ಟವಾದ ಬದನೆ ಆಗ್ಬೋದು, ಟೊಮೆಟೊ ಆಗ್ಬೋದು, ಮೆಣಸು ಆಗ್ಬೋದು, ಎಲ್ಲ ಥರದ ತರಕಾರಿ ಬೆಳೆಗಳನ್ನು ಬೆಳೆಸಲಿಕ್ಕೆ, ಗಿಡಗಳನ್ನು ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ. ಆನಂತರ ನಾಟಿ ಮಾಡಿದಾಗ ಯಾವುದೇ ಕೀಟ ರೋಗ ಉಪದ್ರ ಇರುವುದಿಲ್ಲ. ಇದುವರೆಗೆ ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಬಿ ಧನಂಜಯ ಅವರಿಂದ ಹಸಿರು ಹೆಜ್ಜೆಗಳು ಹಲವು ಬಗೆಯ ಕೃಷಿ ಸಂಬಂಧಿತ ಮಾಹಿತಿ ಕೇಳಿದಿರಿ. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ.

ಶ್ರೀಕರ ಶ್ರೀಮದನಂತ ನಿಖಿಳ ಲೋಕೈಕನಾಥ ನಿನ್ನಂತ ಶ್ರೀಕರ ಶ್ರೀಮದನಂತ ನಿಖಿಳ ಲೋಕೈಕನಾಥ ನಿನ್ನಂತ ಸಖರ ನಾ ಕಾಣೆನೆಲ್ಲೂ ಮಹಂತ ಎನ್ನ ನೀ ಕಾಯಿ ಕಂಡ್ಯ ಭೂಕಾಂತ ಅನಿಮಿತ್ತ ಬಂಧು ನೀನನ್ನ